ವೈತತ್ಯಂ ಸರ್ವಭಾವಾನಾಂ ಸ್ವಪ್ನ ಆಹುರ್ಮನೀಷಿಣಃ ಸ್ವಪ್ನ ಆಹುರ್ಮನೀಷಿಣಃ ಅಂತಃಸ್ಥಾನಾತ್ಮ ಭಾವಾನಾಂ ಅಂತಃಸ್ಥಾನಾತ್ಮ ಭಾವಾನಾಂ ಸಂವೃತತ್ವೇನ ಹೇತುನಾ ಸಂವೃತತ್ವೇನ ಹೇತುನಾ ಭಾಷೆಯ ಕಥೆಯು ಓಂ ಅಂತ ಮತ್ತೆ ಹೇಳ್ತಾರೆ ಮಂಗಳ ವಾಚಕ ಓಂ ಜ್ಞಾತೆ ದ್ವೈತಂ ನ ವಿದ್ಯತೆ ಓಂ ಜ್ಞಾತೆ ದ್ವೈತಂ ನ ವಿದ್ಯತೆ ಇತಿ ಯುಕ್ತಂ ಏಕಮೇವ ಅದ್ವಿತೀಯಂ ಏಕಮೇವ ಅದ್ವಿತೀಯಂ ಇತ್ಯಾದಿ ಶ್ರುತಿಭ್ಯಃ ಇತ್ಯಾದಿ ಶ್ರುತಿಭ್ಯಃ ಕಾರಿಕೆಯ ಪ್ರಾರಂಭದ ಭಾಗವಾಗಿ ಜ್ಞಾತೆ ದ್ವೈತಂ ನ ವಿದ್ಯತೆ ಒಂದು ಪ್ರಾಮಿಸ್ ಆಗಿದೆ ಶಾಸ್ತ್ರದಿಂದ ಒಂದು ಪ್ರಾಮಿಸ್ ಜ್ಞಾತೆ ಚೇತ್ ತುರಿಯ ಆತ್ಮ ತುರಿಯ ಆತ್ಮನನ್ನ ಜ್ಞಾತೆ ತಿಳಿದಿದ್ದೇ ಆದಲ್ಲಿ ದ್ವೈತಂ ನ ವಿದ್ಯತೆ ಯಾವ ದ್ವೈತವೂ ಉಳಿಯೋದಿಲ್ಲ ಎಂಟು ಮಟ್ಟಕ್ಕೂ ಉಳಿಯಲಿಲ್ಲ ಉಳಿದಿಲ್ಲ ದ್ವೈತಂ ನ ವಿದ್ಯತೆ ದ್ವೈತ ಇರೋದಿಲ್ಲ ದಿ ವೆರಿ ಫ್ಯಾಕ್ಟ್ ಟು ಡೂ ದಿ ಪೂಜಾ ಆಫ್ ಸಿಂಗಲ್ ಕೃಷ್ಣ ಎಂಟ ಮಠಗಳು ಹೊರಬಂದಾವೆ ಅಂತಂದ್ರೆ ಅವ್ರು ಒಬ್ರಿಗೊಬ್ರು ಎಷ್ಟು ವಿರೋಧ ಇರೋದು ಒಂದು ಕೃಷ್ಣನಿಗೆ ಎಂಟು ಮಠ ಯಾಕಬೇಕು ಒಂದು ಮಠ ಸಾಕಲ್ವ ಎಂಟಕ್ಕೆ ಹಿಂಗಿಡಿದ ಅವನ ಪರ್ಯಾಯ ಕುತ್ಕೊಂಡಾಗ ಇವನ ಮಠದ ಲೈಟ್ ಆರಿಸಿರ್ತಾನ ಎಷ್ಟು ವಿಚಿತ್ರ ಅವರು ಹೋಳಿಗೆ ಮಾಡ್ಕೊಂಡಿರ್ತಾರೆ ಈ ಮಠದಲ್ಲಿ ಉಪವಾಸ ಕೊಡ್ತಾರೆ ರೊಟ್ಟಿ ತಿಂತಾರೆ ಅವರವರಲ್ಲಿ ಅಷ್ಟು ದ್ವೇಷ ಪರ್ಯಾಯ ಅಂತ ಪರ್ಯಾಯ ಭೇದ ಎಲ್ಲಿರ್ತದೆ ಅರ್ಥಾತ್ ದ್ವೈತ ಎಲ್ಲಿರ್ತದೆ ಅಲ್ಲಿ ರಾಗ ದ್ವೇಷ ಮೋಹ ವ್ಯಾಮೋಹ ಈರ್ಷಾ ಕೋಪ ತಾಪ ಸಹಜವಾಗಿ ಹುಟ್ಟುತ್ತವೆ ಅದೇ ಒಂದು ವೇಳೆ ಆತ್ಮ ಜ್ಞಾತೆ ಚೇತ್ ನ ತಾತ್ಪರ್ಯ ಏನಂದ್ರೆ ತಂತಮ್ಮಲ್ಲೇ ಕೂಡಿ ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ಆಗದೇ ಇದ್ದವರು ಕೃಷ್ಣನ ಧ್ಯಾನ ಮಾಡಿ ನಿಮಗೆ ಶಾಂತಿ ಸಿಗ್ತದೆ ಅಂತ ಹೇಳ್ತಾರೆ ವಾಸ್ತವಿಕವಾಗಿ ಏನು ಆತ್ಮಜ್ಞಾನ ಏಕಮೇವ ಅದ್ವಿತೀಯಂ ಎರಡಿಲ್ಲದೇ ಇರುವ ಒಂದೇ ಒಂದು ಏನೋ ಅದು ಆತ್ಮ ಏಕಮೇವ ಅದ್ವಿತೀಯಂ ದ್ವಿತೀಯಂ ಎರಡು ಅದ್ವಿತೀಯಂ ನ ದ್ವಿತೀಯಂ ಅದ್ವಿತೀಯಂ ಎರಡಿಲ್ಲದೇ ಇರುವಂಥದ್ದು ಏಕಂ ಒಂದೇ ಮಾತ್ರವಾದದ್ದು ಯಾವುದೋ ಅದು ಆತ್ಮ ಚಾಂದೋಗ್ಯ ಇತ್ಯಾದಿ ಶ್ರುತಿಭ್ಯ ಆಗಮ ಮಾತ್ರ ಏನ್ ನಾವು ಎರಡು ಕೋಟ್ ಕೊಟ್ವಿ ಇವು ಆಗಮ ಮಾತ್ರ ಶಾಸ್ತ್ರದಲ್ಲಿ ಹೇಳಲಾಗಿದೆ ಆಗಮ ಮಾತ್ರ ಅದು ಬರೀ ಆಗಮ ಶಾಸ್ತ್ರ ಮತ್ತೆ ನೀವೇನ್ ಮಾಡ್ತೀರಿ ಈಗ ತತ್ರ ಉಪಪತ್ಯಾಪಿ ದೈತಸ್ಯ ವೈತತ್ಯಂ ಶಕ್ಯತೆ ಶಕ್ಯತೆ ಅವಧಾರಯಿತು ಅವಧಾರಯಿತು ದ್ವಿತೀಯಂ ಪ್ರಕರಣಂ ಆರಭ್ಯತೆ ವೈತತ್ಯಂ ಇತ್ಯಾದಿನಾ ವೈತತ್ಯಂ ಇತ್ಯಾದಿನಾ ಅತ್ರ ತತಾಗಮಾತ್ರಂ ಅದು ಬರೀ ಶಾಸ್ತ್ರ ಮಾತ್ರ ಹೇಳಿದ್ದಾಗಿದೆ. ಈಗ ಇಲ್ಲಿ ಏನ್ ಮಾಡ್ತೇವೆ ನಾವೀಗ, ದ್ವೈತಸ್ಸ ವೈತತ್ಯಂ ಶಕ್ಯತೆ, ದ್ವೈತವು ದ್ವೈತದ ವಿತತ್ಥ ಭಾವವನ್ನ ನಮಗೆ ಸಿದ್ಧ ಮಾಡಲು ಸಾಧ್ಯವಿದೆ. ವಿತತ್ಥ ಭಾವ ಅಂದ್ರೆ ಸುಳ್ಳು ಅರ್ಥ ಅಲ್ಲ, ವಿತತ್ಥ ಭಾವ ಅಂತಂದ್ರೆ ಬಂಜೆಪುತ್ರನಂತೆ ಅತ್ಯಂತ ಸುಳ್ಳಲ್ಲ. ಉದಾಹರಣೆ ಸಹಿತವಾಗಿ ಸ್ಟೇಟ್ಮೆಂಟ್, ಬಂಜೆಪುತ್ರನಂತೆ ಅತ್ಯಂತ ಸುಳ್ಳಲ್ಲ, ಮೂರು ಕಾಲದ ಸತ್ಯವೂ ಅಲ್ಲ ಅನ್ನುವುದನ್ನ ಸ್ಪಷ್ಟ ಮಾಡಲಿಕ್ಕೆ ಕೇವಲ ಶಾಸ್ತ್ರ ಆಧಾರಿತ ತರ್ಕದಿಂದ ಈ ಕಾರಿಕೆಯಲ್ಲಿ ಸಿದ್ಧ ಮಾಡಲಾಗಿದೆ. ಯಾವ ಕಾರಿಕೆ? ದ್ವಿತೀಯ ಪ್ರಕರಣ ಆರಂಭತೆ, ಕಾರಿಕೆಯ ಎರಡನೆಯ ಪ್ರಕರಣ. ಒಟ್ಟು ಎಷ್ಟು ಪ್ರಕರಣ? ನಾಲ್ಕು. ಆಗಮ, ವೈತತ್ಯ, ಅಲಾತ ಶಾಂತಿ, ಅದ್ವೈತ. ಇನ್ನೊಬ್ಬರ ವಿದ್ಯೆ ಮಾತಲ್ಲಿ ಒಟ್ಟು ಸಿಗ್ಲಿಕ್ಕೆ ಸಾಧ್ಯ. ಪಟ್ಟ ಸ್ವಾಮಿ ಉಪನ್ಯಾಸ ಒಂದು ಕ್ಷಣ ಸಿಗ್ ನಿಲ್ಲಂಗ್. ಅಕಿಯಿಂದಾಗಿ ನನ್ನ ಉಪನ್ಯಾಸ ನಾನ್ ಸ್ಟಾಪ್ ಹೋಗ್ತಿತ್ತು. ಬಟ್ಟೆ ಬ್ರೇನ್, ಬಟ್ಟೆ ಮೈಂಡ್ ಮಣ್ಣು ಮುಚ್ಚಿರ್ತಾರೆ. ಸೊ ಹೆಂಗ್ರಿ ಈಗ ಆಗಮದಲ್ಲಿ ಹೇಳಿದ್ದನ್ನು ನೀವು ಹೆಂಗ್ ತಿಳಿಸ್ತೀರಿ? ಯುಕ್ತಿಯಿಂದ ವಿಶ್ಲೇಷಣೆ ಕೊಡ್ತಾರೆ. ಸ್ವತಂತ್ರವಾದ ಯುಕ್ತಿ ಅಲ್ಲ, ಶಾಸ್ತ್ರ ಆಧಾರಿತ ಯುಕ್ತಿ, ಸಪೋರ್ಟೆಡ್ ಬೈ ಶಾಸ್ತ್ರ. ಅಂದ್ರೆ ನಮಗೇನೆ ನಮ್ಮದೇ ಆದ ಇನ್ನ ಯಾವುದೇ ಯುಕ್ತಿಯನ್ನ ಇಲ್ಲಿ ಜೋಡಿಸಿಕೊಂಡು ಅಧ್ಯಯನ ಮಾಡಬಾರ್ದು. ಟೋಟಲಿ 100% ಏನನ್ನು ಅವಲಂಬಿಸಿರ್ಬೇಕು? ಶಾಸ್ತ್ರದಲ್ಲಿ ಏನು ಯುಕ್ತಿ ಹೇಳಾಗ ಅದನ್ನ ಆಧರಿಸ್ಕೊಂಡಿರ್ಬೇಕು. ಅದನ್ನ ಬರೀತಾರೆ, ಶ್ರುತಿಯ ಅರ್ಥವನ್ನ ದೃಢಪಡಿಸುವುದಕ್ಕೆ ಬೇಕಾಗುವ ಯುಕ್ತಿಯಿಂದ, ಸ್ವತಂತ್ರ ಯುಕ್ತಿಯಿಂದ ಅಲ್ಲ. ಕೀಪ್ ಇಟ್ ಅವೇ ಆಲ್ ಯುವರ್ ಲಾಜಿಕ್ಸ್. ಶಾಸ್ತ್ರ ಹ್ಯಾಸ್ ಇಟ್ಸ್ ಓನ್ ಲಾಜಿಕ್. ಆ ಯುಕ್ತಿಯಿಂದಲೇ ನಾವು ಜಾಡ ಹಿಡಿದು ಹೋಗ್ಬೇಕು. ಅವಾಗ ಮಾತ್ರ ವೈತತ್ಯಂ ಅವಧಾರಯಿತು ಶಕ್ಯತೆ. ಪ್ರಪಂಚದ ವಿತತ ಭಾವವನ್ನ ಸ್ಪಷ್ಟಪಡಿಸಿಕೊಳ್ಳಿಕ್ಕೆ ಸಾಧ್ಯವಿದೆ. ಪ್ರಪಂಚದ ವಿತತ ಭಾವ, ವಿತತ್ ಭಾವ ಅಂದ್ರೆ ಏನು ಇತ್ಯಾದಿಗಳನ್ನ ಮುಂದೆ ಹೇಳ್ತಾರೆ. ಸರ್ವಭಾವಾನ ವೈತತ್ಯಂ ಶ್ಲೋಕ ಮನೀಷಿಣ ಆಹು. ಜ್ಞಾನಿಗಳು, ಪಂಡಿತರು, ಚಿಂತಕರು, ಶಾಸ್ತ್ರ ಚಿಂತಕರು, ಮೆಡಿಟೇಟರ್ಸ್ ಅಂಡ್ ಕಾಂಟೆಂಪ್ಲೇಟರ್ಸ್, ಧ್ಯಾನಿಗಳು ಮತ್ತು ಚಿಂತಕರು, ಇವರು ಆಹು ಹೇಳುತ್ತಾರೆ. ಏನಂದ್ರೆ ಸ್ವಪ್ನ ಸರ್ವಭಾವಾನ ವೈತತ್ಯಂ, ಸ್ವಪ್ನದಲ್ಲಿಯ ಎಲ್ಲ ಭಾವಗಳು ಕೂಡ ವಿತತ. ರಿಪೀಟ್, ಸ್ವಪ್ನ ಮತ್ತು ಸ್ವಪ್ನದ ಎಲ್ಲ ಭಾವಗಳು ಕೂಡ ವಿತತ ಅಂತ ಜ್ಞಾನಿಗಳು ಹೇಳ್ತಾರೆ. ಕಾರಣ ಏನು? ವೆರಿ ಸಿಂಪಲ್, ಅಂತಃಸ್ಥಾನಾತ್ತು ಭಾವಾನ, ಭಾವಾನ ಅಂತಃಸ್ಥಾನಾತ್ತು ಕನಸಿನಲ್ಲಿ ಲಭ್ಯವಿದ್ದ ಅನೇಕ ಇರುವಿಕೆಗಳು, ಪ್ರಾಣಿ ಪಕ್ಷಿ ವನಸ್ಪತಿ ಬೆಟ್ಟ ನದಿ ಬಂಡೆ ಮನುಷ್ಯ ರಾಶಿ ಸಮಸ್ತ ಜೀವರಾಶಿಗಳು ಮಹಾನ್ ಮಹಾನ್ ದೇವತಾಗಳ ದರ್ಶನ ಎಲ್ಲಿ? ಇವಷ್ಟೂ ಕೂಡ ಅದಕ್ಕೆ ಸರ್ವಭಾವಾನ ಸ್ವಪ್ನದಲ್ಲಿ ಲಭ್ಯ ಇದ್ದ ಇವಷ್ಟೂ ಭಾವಗಳು ಮನೀಷನ ಆಗುವು ವೈತಥ್ಯಂಗಿತಿ. ಏನ್ ತರೋರಿಲ್ಲ, ಇದಷ್ಟು ಬರೀ ಸುಳ್ಳು ಸುಳ್ಳಲ್ಲ, ಇವತ್ತು ಮಿಥ್ಯ. ಕಾರಣ ಏನು? ಇವೆಲ್ಲವೂ ಶರೀರದ ಒಳಗೆ ಬಂದ ಹೆಂಗ್ ಬರ್ಲಿಕ್ಕೆ ಸರ್? ಬೆನಿಸ್ಟ್ ಫಸ್ಟ್ ಲಾಜಿಕ್ ಎಲ್ಲ ವೈಪ್ ಔಟ್ ಆಗಿಬಿಡ್ತದೆ. ಮಾನಸರೋವರ ಕನಸಿನಾಗದ ಅಂದ್ರೆ ಆ ಮಾನಸರೋವರ ಒಳಗೆ ಬಂದದಂತಾಗ್ತದೆ ಏನಾದ್ರೆ ಸಾಧ್ಯತೆ? ಆನೆ ಒಳಗೊಂಡು ಸಾಧ್ಯನು ಭಾವಾನ ಅಂತಸ್ಥಾನಾತ್ತು. ಅವೆಲ್ಲವೂ ಅಂತಹ ಶರೀರದ ಒಳಗೆ ತಮ್ಮ ಸ್ಥಾನವನ್ನು ಹೊಂದಿವೆ. ಇಲ್ಲ ಅವೆಲ್ಲ ಸಂಕುಚಿತವಾಗಿ ಹೋಗ್ಯಾವ ಒಳಗೆ ಶಬ್ದ ಸಮೃತತ್ವೇನ ಹೇತುನ. ಸಮೃತತ್ವ ಅಂದ್ರೆ ಆಕುಂಚನಗೊಂಡವೆ. ಯಾವ ವಸ್ತುವಿಗೆ ಆಕುಂಚನಗೊಳ್ಳುವ ಸಹಜತೆ ಇದೆಯೋ ಅದಕ್ಕೆ ಕನಸ ಬೇಕಂತೇನಿಲ್ಲ. ಆನೆಗೆ ಆಕುಂಚನವಾಗುವ ಸಾಧ್ಯತೆ ಇತ್ತು ಅಂದ್ರೆ ಕನಸನಾಗ ಆಕುಂಚನ ಆಗ್ಬೇಕಂತ ನಿಯಮದೇನು? ಆಕುಂಚನ ಅಂದ್ರೆ ಇದು ಬೇರೆ ಶಬ್ದ ಇದೆ, ಕಾನ್ವೆಕ್ಸ್ ಕಾಂಕೇವ್ ಅಂತ ಅದಕ್ಕೆ ಅಂತಾರೆ. ಆಕುಂಚನ ಪ್ರಸರಣ ವಿರುದ್ಧ ಶಬ್ದಗಳು ಸ್ಟೀಲ್ ಸ್ಟೀಲ್ ಮಧ್ಯದಲ್ಲಿ ಗ್ಯಾಪ್ ಇಡ್ತಾರೆ. ಆ ಗ್ಯಾಪ್ ಒಂದು ನೂಲು ಅಷ್ಟೇ ಗ್ಯಾಪ್ ಇಡ್ತಾರೆ. ಯಾಕೆ ಇಡ್ತಾರೆ? ಕಾಂಟ್ರಾಕ್ಷನ್. ಆಕುಂಚನ ಅಲ್ಲ, ಆಕುಂಚನ ಶಬ್ದಕ್ಕೆ ಕಾಂಟ್ರಾಕ್ಷನ್, ಆಮೇಲೆ ಅದಕ್ಕೇನಂತಾರೆ ಎಕ್ಸ್ಪಾನ್ಷನ್. ಕಾಂಟ್ರಾಕ್ಷನ್ ಎಕ್ಸ್ಪಾನ್ಷನ್ ಬ್ರಿಡ್ಜ್ನೊಳಗೆ ಎರಡು ಕಾಂಕ್ರೀಟ್ ಮಧ್ಯೆ ಗ್ಯಾಪ್ ಇರ್ತದೆ. ಈವನ್ ರೈಲ್ವೆ ಲೈನ್ ಹಾ, ಅಲ್ಲೊಂದು ನೂರು ಗ್ಯಾಪ್ ಇರ್ತದೆ. ಈವನ್ ಕಂಪೌಂಡ್ ಗಾಡಿ ಕಟ್ತಾರಲ್ಲ, ಒಂದು ನೂರು ಅಡಿಗೆ ಐವತ್ತು ಅಡಿಗೆ ಒಂದು ಒಂದು ಇಂಚ್ ಒಂದೆರಡು ಹಾಫ್ ಇಂಚ್ ಗ್ಯಾಪ್ ಇರ್ತಾರೆ. ಕ್ಯಾಬ್ ಅದಕ್ಕೆ ನೆಟ್ ಹಾಕೊಂಡು ನಾವು ಏನೇವಿ ಅರ್ಥ ಬಿತ್ತು. ಚಲೋ ಪಕ್ಷಿ ಇದು ಕಣ್ಕಪ್ಪಡಿ ಅಲ್ಲ, ಕೆಲಸ ಕಣ್ಕಪ್ಪಡಿ ಬರ್ತವೆ. ಅದು ಸೀಸನ್, ಅದು ಯಾವ ಸೀಸನ್ ಬರ್ತವೆ. ಓಕೆ, ಸೊ ಇವಷ್ಟು ಆಕುಂಚನಗೊಂಡು ಒಳಗಡೆ ಇವೆ. ಒಂದು ವೇಳೆ ಒಂದು ವಸ್ತುವಿಗೆ ಆಕಂಚನೆಗೊಳ್ಳುವ ಸಹಜತೆ ಇದ್ದದ್ದಾದರೆ ಅದು ಕನಸನಾಗ ಆಗಬೇಕಂತೇನಿಲ್ಲ. ಇಂತಹ ಇದ್ದದ್ದು ಇಷ್ಟಾನೆ ಆಗಿ ಕೂತ್ಕೋಬಹುದಲ್ಲ ಇಲ್ಲಿ, ಅದು ಹಂಗಾಗದೇನು ನಾವು ನೋಡಿಲ್ಲ. ಆದ್ದರಿಂದ ಕನಸಿನಲ್ಲಿ ಕಂಡ ಆನೆ ವಿತಥ, ಕನಸಿನಲ್ಲಿ ಕಂಡಂತಹ ಬೆಟ್ಟ ವಿತಥ, ಕನಸು ಅನ್ನೋದೇ ವಿತಥ, ಕನಸಿನ ಎಲ್ಲ ಪದಾರ್ಥಗಳು ವಿತಥ, ಕನಸುಗಾರ ಅದನ್ನು ಹೇಳ್ಬಿಟ್ಟು ಜಲ್ದಿ. ಆಸ್ ಎ ಡ್ರೀಮರ್ ಐ ಆಮ್ ಫಾಲ್ಸ್, ಬಟ್ ಆಸ್ ಆತ್ಮ ಐ ಮೇ ಬಿ ರಿಯಲ್, ದಟ್ಸ್ ಅ ಡಿಫರೆಂಟ್. ಕನಸುಗಾರ ನಾನು, ಕನಸನ್ನು ಕಾಣುವನು ಕನಸುಗಾರ ಬ್ರಹ್ಮ. ವೈತಥ್ಯಂ ಸರ್ವಭಾವಾನಾಂ ಸ್ವಪ್ನ ಆಹುರ್ ಮನೀಷಿಣಃ. ಮನುಷ್ಯನ ಸರ್ವಭಾವಾನಾಂ ಸ್ವಪ್ನ ವೈತತ್ಯಂ ಆಹು. ಯಾಕೆ? ಲಾಜಿಕ್. ಅಂತಃಸ್ಥಾನಾತ್ ಭಾವಾನಾಂ, ಎಲ್ಲವೂ ಕೂಡ ಶರೀರದ ಒಳಗೆ ಪ್ರವೇಶವಾಗಿಬಿಟ್ಟಿವೆ. ಸಮೃದತ್ವೇನ ಹೇತುನ, ಅವರೆಲ್ಲ ಆಕುಂಚನಗೊಂಡು ಒಳಗೆ ಪ್ರವೇಶದಂತೆ ಪ್ರವೇಶವಾಗಿವೆ. ಎಂದಾದರೂ ಸಾಧ್ಯವೇ? ಸಾಧ್ಯ ಇಲ್ಲ. ಆದ್ದರಿಂದ ವೈದಧ್ಯಂ ಭಾಷ್ಯ ಮೊದಲ ವೈದಧ್ಯ ಅಂದ್ರೆ ವಿತತಸ್ಯ ಭಾವ ವೈದಧ್ಯಂ, ವಿತತಸ್ಯ ಭಾವ ವೈದಧ್ಯಂ, ಅಸತ್ಯತ್ವಂ ಇತ್ಯರ್ಥಃ. ವಿತತಸ್ಯ ಭಾವ ವೈದಧ್ಯಂ. ವಿತತಸ್ಯ ಭಾವ ಅಂದ್ರೆ ಏನು? ಹೇಗೆ ಕಾಣ್ತದೋ ಹಾಗಿರುವುದಿಲ್ಲ, ಅದಕ್ಕೆ ವಿತತ ಭಾವ ಅಂತ. ಹೇಗೆ ಅನುಭವಕ್ಕೆ ಬರ್ತದೆ ಹಾಗೆ ಅದಕ್ಕಿರುವುದಿಲ್ಲ. ಇಷ್ಟೇ. ಈ ಇಷ್ಟೇ ಡೆಫಿನೇಷನ್ ನೀವು ಬ್ರಹ್ಮ ಚತುರ್ಮುಖ ಬ್ರಹ್ಮನ ತನಕ ತಗೊಂಡು ಹಿಮಾಲಯ ಪರ್ವತ ತನಕ ತಗೊಂಡು ಹಿಮಾಲಯ ಪರ್ವತ ತನಕ ತಗೊಂಡು ಹೋದ್ರೆ ದುಷ್ಟ ಅನುಭವ. ವೈಕುಂಠ ಸತ್ಯಲೋಕ ಚತುರ್ಮುಖ ಬ್ರಹ್ಮನ ತನಕ ತಗೊಂಡು ಹೋದ್ರೆ ಅದೃಷ್ಟ. ಅವು ಶಬ್ದ ಉಪಯೋಗ ಮಾಡಿ ಕಲಿತವೆ. ವಿತತಸ್ಯ ಭಾವ ಅಸತ್ಯತ್ವ ಇತ್ಯರ್ಥ. ಹಾಗೆ ಸುಳ್ಳು ಅಂದ್ಬಿಡೋಣ, ಅಸತ್ಯ ಅಂತ ಹೇಳ್ತಾರೆ. ಹಾಗೆ ಅಂದಿಗೆಂದಿರಿ, ವಿತತ ಅಂದ್ರೆ ಏನು? ಅಸತ್ಯ, ಮಿಥ್ಯ, ಹುಸಿ ತೋರಿಕೆ ಅನ್ನುವ ಇನ್ನೂ ಅನೇಕ ಅರ್ಥಗಳು ಬರ್ತವೆ. ಈಗ ಇಲ್ಲವೇ ಇಲ್ಲವಾದದ್ದನ್ನು ಅಸತ್ಯ ಅನ್ನಬಹುದು, ವಿತತವನ್ನು ಅಸತ್ಯ ಅನ್ನಬಹುದು. ತೋರಿ ಅಡುಗುವ, ತೋರಿ ಅಡುಗುವುದನ್ನು ನಾವು ಅಸತ್ಯ ಅನ್ನಬಹುದು, ಇಲ್ಲವೇ ಇಲ್ಲವಾದದ್ದನ್ನು ಅಸತ್ಯ ಅನ್ನಬಹುದು. ಈಗ ನಾವು ಅಭ್ಯಾಸ ಮಾಡ್ತದ್ದು ಯಾವುದಿದು? ತೋರಿ ಅಡುಗುವುದು. ಅದನ್ನು ವಿವರಿಸ್ತಾರೆ. ಕಸ್ಯ ಸರ್ವೇಷಾಂ ಬಾಹ್ಯ ಆಧ್ಯಾತ್ಮಿಕಾನಾಂ ಭಾವಾನಾಂ ಪದಾರ್ಥಾನಾಂ ಸ್ವಪ್ನೇ ಉಪಲಭ್ಯಮಾನಾನಾಂ. ಬಾಹ್ಯ ಆಧ್ಯಾತ್ಮಿಕ, ಹೊರಗೆ ಘಟವನ್ನು ನೋಡದೆ ಒಳಗೆ ಪ್ರವೇಶ ಆಗ್ತದೆ. ಒಳಗನೇ ಆನೆಯನ್ನು ಕಂಡೆ ಅದು ಒಳಗನೇ ಇರ್ತದೆ. ಬಾಹ್ಯ ಆಧ್ಯಾತ್ಮಿಕ ಶಬ್ದಾರ್ಥವೂ ಇರು. ಹೊರಗೆ ಐಂದ್ರಿಕವಾಗಿ ಅನುಭವಿಸಿದ ಇಂಪ್ರೆಷನ್ ಒಳಗೇನು ಹೋಗ್ತದೆ, ಒಳಗನೆ ಅಂದುಕೊಂಡ ವಿಚಾರಗಳು ಏನು ಒಳಗನೆ ಇರ್ತವೆ ಅವಕ್ಕೆ ಆಧ್ಯಾತ್ಮಿಕ ಅಂತಾರೆ. ಹೊರಗೆ ಅನುಭವಿಸಿದ್ದೇನು ಒಳಗೆ ಪ್ರವೇಶ ಆಗ್ತದೆ ಅದು ಬಾಹ್ಯ. ಬಾಹ್ಯ ಆಧ್ಯಾತ್ಮಿಕ ನಾಂ ಭಾವಾನಾಂ, ಭಾವಾನಾಂ ಅಂದ್ರೇನು? ಪದಾರ್ಥಾನ. ಪದಾರ್ಥಾನ ಅಂದ್ರೇನು? ಲಭ್ಯವಿದ್ದ ವಿಷಯಗಳು, ವಿಷಯ ವಸ್ತುಗಳು. ಈಗ ಅವಷ್ಟು ಎಲ್ಲ ಲಭ್ಯವೀಗ ಸ್ವಪ್ನೇ ಉಪಲಭ್ಯಮಾನ. ಅಲ್ಲಲ್ಲಲ್ಲ ಲಭ್ಯ ಇದ್ದು ಅವೆಲ್ಲ ಏನಾಗ್ಬಿಟ್ಟು ಈಗ ಸ್ವಪ್ನದ ಒಳಗೆ ಲಭ್ಯವಾದವು. ಆಹುಹು ಕಥಯಂತಿ ಮನೀಷಿಣ ಪ್ರಮಾಣ ಕುಶಲಾ ದಿ ಕಥಯಂತಿ. ಈ ಪ್ರಕಾರವಾಗಿ ಹೇಳ್ತಾರೆ. ಯಾರು ಹೇಳ್ತಾರೆ? ಮನೀಷಿಣ. ಯಾರಿವರು ಮನೀಷಿಣ ಅಂದ್ರೆ ಪ್ರಮಾಣ ಕುಶಲಾ. ಶಿಕ್ಷಿಯಾದು ಸ್ಕೂಲೇ ಅಸ್ತಿ. ಅವನ ಹೆಸರು ಮನೀಷಿಣ. ಮನೀಷಿಣ ಮನೀಷ್ ಬಹುವಚನ ಮನೀಷಿನ ಅವಯವ ಹೇಳಿದಪ್ಪ ಇದನ್ನ ಮನೀಷ ಚಂದದ ಮನೀಷ ಯಾಕೆ ಹೆಂಗ್ ಡಿಫೈನ್ ಮಾಡ್ಬೇಕು ಇವನು ಆ ಪರಂಪರಾಗತವಾಗಿ ಬಂದವರು ಏನ್ ಪರಂಪರಾ ವಾಟ್ ಡಿಸೈಡ್ಸ್ ದಿ ಪರಂಪರಾ ದಂಡ ಕಮಂಡಲು ಡಿಸೈಡ್ ಮಾಡ್ತಾವ ದಾಡಿ ಜುಟ್ಟು ಡಿಸೈಡ್ ಮಾಡ್ತಾವ ವಾಟ್ ಡಿಸೈಡ್ಸ್ ದ ಪರಂಪರಾ ಅದೇ ಪ್ರಮಾಣ ಡಿಸೈಡ್ಸ್ ದಿ ಪರಂಪರಾ ಇಫ್ ದ ಆಚಾರ್ಯ ಮೇಂಟೇನ್ಸ್ ದಿ ಪ್ರಮಾಣ ಅಂಡ್ ಹ್ಯಾಸ್ ಎ ಕೆಪ್ಯಾಸಿಟಿ ಟು ಅನ್ಫೋಲ್ಡ್ ದಿ ಪ್ರಮಾಣ ದನ್ ದಟ್ಸ್ ಕಾಲ್ಡ್ ಸಂಪ್ರದಾಯ ಸುಮ್ ಸುಮ್ಮನೆ ಸಂಪ್ರದಾಯ ಸಿದ್ಧಾಗುವುದು ಅದು ಹಳೆ ಕಾಲದ್ದು ಈಗ ಮಾಡರ್ನ್ ಕಾಲಕ್ಕೆ ಹಾಕ್ಕೊಟ್ರೆ ನಡೆಯೋದಿಲ್ಲ ನಾವು ಬೇರೆ ಥರ ಕೊಡೋದನ್ನ ನಮ್ಮ ಗುರುಗಳು ಸಂಶೋಧನೆ ಮಾಡಿದ್ದಾರೆ ಆ ಪ್ರಕಾರ ಕೊಡ್ತಾರೆ ಎಲ್ಲ ಬೂಟಾಟಿಕೆ ಮಾತುಗಳು ಸೆಲ್ಫ್ ಚೀಟಿಂಗ್ ಕಥೆಯಂತಿ ಅದಕ್ಕೆ ಡಿಸೈಡ್ ಮಾಡ್ತು ಏನಾಗಲಿ ಪ್ರಮಾಣ ಕುಶಲ ಪ್ರತ್ಯಕ್ಷ ಅನುಮಾನ ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಶಬ್ದ ಆರು ಪ್ರಮಾಣಗಳು ಶಬ್ದ ಆಗಮ ಇದರಲ್ಲಿ ಚಾರುವಾಕರು ಏನ್ ಮಾಡ್ತಾರೆ ಪ್ರತ್ಯಕ್ಷ ಮತ್ತು ಪ್ರತ್ಯಕ್ಷ ಅಧ್ಯಾಯ ಮತ್ತು ಇಲ್ಲ ಇಲ್ಲ ಚಾರುವಾಕರು ಏನ್ ಮಾಡ್ತಾರೆ ಯಾವತ್ ಜೀವೇ ಸುಖಂ ಜೀವಿ ಪುರಾಣಕೃತ್ವ ಘೃತಂ ಪಿಬೆ ಏನ್ ಏನ್ ಬೇಕು ತಿನ್ನು ಏನ್ ಬೇಕು ನಜ ಮಾಡಿ ಇದು ಏನು ಎದುರಿಗದ ಅದಷ್ಟು ಸತ್ಯ ಪಾಪ ಪುಣ್ಯ ಪುಣ್ಯಲೋಕ ಪಾಪಲೋಕ ಧರ್ಮ ಅಧರ್ಮ ಅರೇ ಫಾರ್ಗೆಟ್ ಆಲ್ ದಟ್ ಇದು ಒಂದೇ ಸತ್ಯ ಆಯ್ತಲ್ಲ ಇದು ಚಾರ್ವಾಕ ವೈಶೇಷಿಕ ಪ್ರತ್ಯಕ್ಷ ಅನುಮಾನ ಎರಡನ್ನೂ ತಗೊಂಡು ಇದ್ರಲ್ಲಿ ಪ್ರತ್ಯಕ್ಷ ಅನುಮಾನ ಯಾರವನು ವೈಶೇಷಿಕ ನೈಯಾಯಿಕ ಮೂರು ತಗೋತಾನೆ ಪ್ರತ್ಯಕ್ಷ ಅನುಮಾನ ಉಪಮಾನ ಉಪಮಾನ ಅಂದ್ರೆ ದೃಷ್ಟಾಂತ ಗೊತ್ತಾಯ್ತಾ ಪ್ರತ್ಯಕ್ಷ ಅನುಮಾನ ಉಪಮಾನ ಮೂರು ಮತ್ತು ಕೊನೆಯ ಒಂದು ನಾಲ್ಕನ್ನು ತಗೋತಾನು ವೈಶೇಷಿಕ ನೈಯಾಯಿಕ ನೈಯಾಯಿಕ ಮೊದಲನೆಯ ಮೂರು ಕೊನೆಯದೊಂದು ಕೊನೆಯದಂದ್ರೆ ಯಾವುದದು ಆಗಮ ನೈಯಾಯಿಕ ಆಗಮನ ಅಭೂತ ಇನ್ನು ಯಾರು ಬರ್ತಾರೆ ಮೀಮಾಂಸಕರು ನೈಯಾಯಿಕ ಸಾಂಖ್ಯರು ಹಾ ಸಾಂಖ್ಯರು ಅದಾಯ್ತಲ್ಲ ಇನ್ನು ಸಾಂಖ್ಯರು ಮೊದಲನೆಯದ್ದು ಎರಡು ಕೊನೆಯದೊಂದು ಆಗಮ ಇವರು ಒಪ್ಕೋತಾರೆ ಪ್ರತ್ಯಕ್ಷ ಅನುಮಾನ ಹೀಗೆ ಮೂರನ್ನು ಕೂಡ ಇವರು ಒಪ್ಕೋತಾರೆ ಇನ್ನು ಮೀಮಾಂಸಕರು ಯಾರು ಅವರು ಎಲ್ಲವನ್ನೂ ಒಪ್ಪುತ್ತಾರೆ ಎಲ್ಲ ಪ್ರಮಾಣಗಳನ್ನು ಒಪ್ಪುತ್ತಾರೆ ಆಗಮನ ವಿರೋಧಿಸುವರು ಯಾರ್ಯಾರು ನೋಡಿ ಸ್ವಲ್ಪ ಚಾರುವಾಕ ವೈಶೇಷಿಕ ಚಾರುವಾಕ ವೈಶೇಷಿಕ ಇವರು ಆಗಮವನ್ನು ವಿರೋಧ ಮಾಡ್ತಾರೆ ಉಳಿದವರೆಲ್ಲರೂ ಆಗಮವನ್ನು ಒಪ್ಪುತ್ತಾರೆ ಸ್ವಲ್ಪ ಸ್ವಲ್ಪ ಡಿಫರೆನ್ಸ್ ಅವರಿಗೆ ಮೀಮಾಂಸಕರು ಆರೂ ಪ್ರಮಾಣಗಳನ್ನು ಸ್ವೀಕಾರ ಮಾಡ್ತಾರೆ ಅದಕ್ಕೆ ಭಗವತ್ಪಾದಾಚಾರ ಸ್ಟೇಟ್ಮೆಂಟ್ ಕೊಡ್ತಾರೆ ಮಹಾವಾಕ್ಯ ಉಪದೇಶದಿಂದ ಜ್ಞಾನ ಪ್ರಾಪ್ತಿ ಬಾಕಿ ಪ್ರಮಾಣಗಳನ್ನ ಸಹಾಯಕ ತಗೊಂಡು ಸಾಕ್ಷಾತ್ ಉಪಯೋಗಕ್ಕೆ ಬರೋದು ಯಾವುದು? ಮಹಾವಾಕ್ಯ ಶಬ್ದ ಪ್ರಮಾಣ ಸಾಕ್ಷಾತ್ ಉಪಯೋಗಕ್ಕೆ ಬರೋದು. ಹಾಗಾದ್ರೆ ನೀವು ಉಳಿದಿದ್ದಲ್ಲ ಯಾಕೆ ಬೇಕು ಸಪೋರ್ಟ್? ನಾವು ಯಾವ ಪ್ರಮಾಣವನ್ನು ವಿರೋಧಿಸುವುದಿಲ್ಲ, ಅವುಗಳವುಗಳ ಮಿತಿಯನ್ನು ನಾವು ಗುರುತಿಸಬೇಕು ಅಂತ ಭಗವದ್ಪಾದಾಚಾರ್ಯರು ಸ್ಪಷ್ಟ ಮಾಡ್ತಾರೆ. ಓಕೆ, ಹೀಗೆ ಮನುಷ್ಯರು ಏನಂತಾರೆ, ಪ್ರಮಾಣ ಪ್ರಮಾಣ ಯಾರು ಮನುಷ್ಯಗಳು ಅಂತಂದ್ರೆ ಪ್ರಮಾಣ ಕುಶಲಾಹ. ಆದ್ರೂ ಬಿಡಿ ಸರ್, ನೀವಿದಕ್ಕೆ ನೀವು ವೈತಥ್ಯ ಅಂತ ಯಾಕೆ ಕರಿತೀವಿ? ನೀವು ವೈತಥ್ಯ ಹೇತು ಆಹ ವೈತಥ್ಯಕ್ಕೆ ವೈತಥ್ಯ ಅಂತ ಕರೀಲಿಕ್ಕೆ ಕಾರಣ ಏನು? ವೈತಥ್ಯಕ್ಕೆ ವೈತಥ್ಯ ಅಂತ ಕರೀಲಿಕ್ಕೆ ಕಾರಣ ಏನು? ಹೇತು. ಓ, ಹೇತು ಬೇಕಾ ನಿಮಗೆ? ಒಂದ ಡೈರೆಕ್ಟ್ ಒಂದೇ ಒಂದು ಹೇತು, ಅಂತಸ್ಥಾನ. ಅಂತಸ್ಥಾನ ಎಲ್ಲವೂ ಹೋಗಿ ಏನು ಕೂತ್ಕೊಂಡವೆ ಸಾಧ್ಯದೇನಪ್ಪ? ಅದು ವೈತಥ್ಯ ಅಂತಸ್ಥಾನ. ಒಂದೇ ಅಂತಃ ಶರೀರಸ್ಯ ಮಧ್ಯೆ ಸ್ಥಾನಂ ಈಶಾ ತತ್ರ ಹಿ ಭಾವಾಃ ಉಪಲಭ್ಯಂತೆ ಪರ್ವತ ಅಸ್ತಿ ಆದಯಃ ನ ಬಹಿಃ ಶರೀರಾತ್ ತಸ್ಮಾತ್ ಭವಿತುಂ ಅರ್ಹಂತಿ. ಆದ್ದರಿಂದ ಎಲ್ಲವೂ ಕೂಡ ವಿತಥ. ಯಾಕೆ ಆದ್ದರಿಂದ ಅಂತ ಹೇಳ್ತೀರಿ? ನಾವು ಇಷ್ಟು ಕಾರಣ ಕೊಡ್ತೇವೆ. ಮೊದಲನೇ ಏನು? ಅಂತಃ ಶರೀರಸ್ಯ ಮಧ್ಯೆ ಇತ್ಯರ್ಥ, ಶರೀರದ ಒಳಗೆ. ಮಧ್ಯ ಅಂದ್ರೆ ಇಡೀ ಶರೀರದ ಹೊಕ್ಕಳ ಹತ್ರ ಅಂತಾರೆ, ಹಂಗೆ ರೇಸ್ ಮಾಡ್ಬೇಡ್ರಿ. ಮಧ್ಯ ಅಂದ್ರೆ ಒಳಗೆ, ಶರೀರದ ಒಳಗೆ. ಈ ಶರೀರದ ಒಳಗೆ ಏನಾಗಿದೆ? ತತ್ರ ಈ ಭಾವಾಹ ಉಪಲಭ್ಯನಲ್ಲಿ, ಅಲ್ಲಿ ಇವೆಲ್ಲ ಪದಾರ್ಥಗಳು ಲಭ್ಯವಾಗಿವೆ. ಕನಸಿನ ಮಾತಾಡಿದ್ದ ಮತ್ತೆ ಇನ್ನೇ ಎಚ್ಚರಿಕೆ ಕೂಡ್ಬೇಡ್ರಿ. ನಾ ಯಾವ ಹಂಡೆ ತಿಂದೆ ಒಳಗೆ ಹೋಗ್ಲಿಕ್ಕೆ ಅಂದ್ರೆ ಅದನ್ನು ಮಾತಾಡ್ತಾ ಇದ್ದ. ನೀ ಹಂಡೆ ತಿಂದಿಯಾ ಪರ್ವತ ತಿಂದಿಯಾ ಅಂತ ಮಾತಾಡ್ತಾ. ಕನಸಿನೊಳಗೆ ಇವೆಲ್ಲವೂ ಒಳಗಡೆನೆ ಇವೆ. ಏನೇನಿವೆ? ಪರ್ವತ, ಹಸ್ತಿ, ಪರ್ವತಗಳು, ಆನೆಗಳು ಎರಡು ಕೊಡ್ತಾರೆ. ನ ಬಗೆಗೆ ಶರೀರ, ಶರೀರದ ಹೊರಗಿಲ್ಲ. ಹಂಡೆ ಒಳಗದಾದ್ರೆ ಯಾರು? ಹಂಡೆನೆ, ಹಂಡೆ ಬೇಡ ಬಿಡ. ಲೋಟ ಒಳಗದ ಅಂದ್ರೆ ಒಪ್ಪುತ್ತೀರಾ ಯಾರು? ಇನ್ನೂ ಕೆಲವು ಸಲ ಮಕ್ಕಳು ಪಿನ್ ಒಳಗೆ ಹಾಕೊಂಡ್ಬಿಡ್ತಾರೆ, ಒಪ್ಪು. ಆದ್ರೆ ಇಲ್ಲಿ ಕನಸಿನೊಳಗೆ ಏನಾಗಿದೆ ಅಂತಂದ್ರೆ ಸಮಸ್ತ ಪ್ರಪಂಚವೇ ಒಳಗೆ ಹೋಗಿದೆ. ಈಗ ತತ್ರ ಹಿ ಅಂತಃ ಶರೀರಸ್ಯ ಮಧ್ಯೆ ಸ್ಥಾನ ಯಶಾಂ ತತ್ರ ಹಿ ಭಾವಾ ಉಪಲಭ್ಯಂತೆ. ಏನೇನು? ಪರ್ವತ, ಹಸ್ತಿ, ಆದಯ. ನ ಬಹಿ ಶರೀರಾತ, ಶರೀರದ ಹೊರಗೆ ಅವ ಅವ ಅಂತ ಅನಿಸುದಿಲ್ಲ. ಹೊರಗೆ ಅವ ಅಂತ ಅನಿಸುದಿಲ್ಲ, ಒಳಗೆ ಇರ್ತಾವೆ. ಯಾಕಂದ್ರೆ ಎಚ್ಚರ ಹಾಕೊಳ್ಳಿ, ಕನಸು ಕಂಡೆ. ಎಲ್ಲಿ ಕಣ್ಣಿ? ನನ್ನೊಳಗ ನಾ ಕಂಡೆ. ಎಲ್ಲಿ ಕಂಡಿ? ನನ್ನೊಳಗ ನಾ ಕಂಡೆ. ಚಂದ. ನ ಬಗಿ ಶರೀರ, ಶರೀರ ಹೊರಗೆ ಕಂಡಿಲ್ಲ. ಅಲ್ಲಪ್ಪ, ಹೊರಗಿರುವುದು ಒಳಗ್ ಕಂಡೆ ಅಂತ ಹೇಳ್ತೀಯ ನೀನು? ತಸ್ಮಾತ್ ತೇ ವಿತಥ. ಅದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೇನೆ. ಅವತ್ತು ಏನು ವಿತಥ? ಮಿಥ್ಯಾ. ಮಿಥ್ಯಾ ಶಬ್ದ ನೀವು ಅಭ್ಯಾಸ ಮಾಡಿ ಬಂದಿದ್ದರಿಂದಾಗಿ ವಿತಥ ಶಬ್ದದ ಅರ್ಥ ಮಿಥ್ಯಾ ಅಂತ ನೀವು ಬಳಸುವಲ್ಲಿ ಏನು ತಪ್ಪಿಲ್ಲ. ಒಂದು ವೇಳೆ ಮಿಥ್ಯಾಶಬ್ದವನ್ನ ಜನಕ್ಕೆ ತಿಳಿಸದೇನೆ ವಿಕೃತ ಶಬ್ದ ತಿಳಿಸ್ಬೇಕಾಗಿತ್ತು ಅಂತಂದ್ರೆ ಅದ್ರ ಜೊತೆಗೆ ಮಿಥ್ಯಾಶಬ್ದವನ್ನು ತಿಳಿಸಿ ಆಮೇಲೆ ವಿಕೃತ ಶಬ್ದ ತಿಳಿಸಿ. ಏನು ಮಿಥ್ಯಾಶಬ್ದ? ಆವಾಗ ಆವಾಗ ಇದ್ದಂತೆ ಇರ್ತಾವೆ, ವಿಚಾರಣೆ ಮಾಡಿದಾಗ ಅವಲಿರುವುದಿಲ್ಲ, ಇದಕ್ಕೆ ಮಿಥ್ಯಾ ಅಂತ. ಆವಾಗ ಆವಾಗ ಹಾವು ಇದ್ದಂತೆ ಇರ್ತದೆ, ಬ್ಯಾಟ್ರಿ ಬಿಟ್ಟು ವಿಚಾರಣೆ ಮಾಡಿದಾಗ ಅಲ್ಲಿ ಹಾವಿಲ್ಲ, ಹಾಗೆ ಹಾಗೆ ಹಾವು ಮಿಥ್ಯ, ಹಗ್ಗ ಸತ್ಯ. ವಿತತ ಭವಿತು ಅರ್ಹಂತಿ ನನು ಅಪವರಕಾದಿ ಅಂತ ಉಪಲಭ್ಯಮಾನೈ ಘಟಾದಿಭಿ ಅನೈಕಾಂತಿಕ ಹೇತು ಆಶಂಕ್ಯ ಸಂಮೃತತ್ವೇನ ಹೇತುನಾ ಇತಿ. ಸಾಧ್ಯವೇ ಇಲ್ಲದೆ ಇದ್ದಾಗ್ಯೂ ಕೂಡ ಸಾಧ್ಯವಾದಂತೆ ಆಗಿದ್ದಾದ್ರೆ ಅನೇಕಾಂತಿಕ ಅಂತ ಕರೀತಾರೆ. ಸಾಧ್ಯವೇ ಇಲ್ಲದೆ ಇದ್ದದ್ದು ಸಾಧ್ಯವಾಗಿದ್ದಾದ್ರೆ ಅದು ಅನೇಕಾಂತಿಕ. ಒಂದು ಶಬ್ದ ತಗೊಂಡ, ನಾನು ಒಂದು ಶಬ್ದ ತಗೊಂಡ, ಈ ಶಬ್ದದು ವಾಟ್ ಈಸ್ ನಾಟ್ ಪಾಸಿಬಲ್ ಬೀನ್ ಮೇಡ್ ಪಾಸಿಬಲ್. ಯಾವುದು ಸಾಧ್ಯವೇ ಇಲ್ಲವೋ ಅದನ್ನ ಸಾಧ್ಯ ಮಾಡಿ ತೋರಿಸಿದ್ರೆ ಆದ್ದರಿಂದ ಅದು ಅಘಟಿತ ಘಟನಾ. ಸಾಧ್ಯವಿಲ್ಲದೆ ಇದ್ದದ್ದು ಸಾಧ್ಯವಾದಂತೆ ಆಗಿರ್ತದೆ, ಅದಕ್ಕೆ ಅನೈಕಾಂತಿಕ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ ಏನಂದ್ರೆ ಅಪವರಕಾದಿ ಅಂತಹ ಉಪಲಭ್ಯಮಾನೈ ಘಟಾದಿಭಿ ಅನೈಕಾಂತಿಕ ಹೇತು. ಈಗ ನಿಮ್ಮ ವಿವರಣೆಗಳಿಂದಾಗಿ ಏನು ಸಿದ್ಧ ಆಯಿತು ಅಂದರೆ, ಒಳಗಡೆ ಕಡಿಗೆಗಳು, ಆನೆಗಳು, ಪರ್ವತಗಳು ಕಾಣಿಸ್ತಾವೆ ಅಂತಂದರೆ ಅನೈಕಾಂತಿಕವಾಯಿತಲ್ಲ. ಈಗ ಅನೈಕಾಂತಿಕ ವಾದ ಅಂತಲೇ ಇದೆ ಒಂದು ಸಬ್ಜೆಕ್ಟ್, ಇದು ಅನೈಕಾಂತಿಕವಾಯಿತಲ್ಲ ಅಂತ ಒಂದು ವೇಳೆ ನೀವು ಸಂದೇಹ ಇತಿ ಆಶಂಕೆಯ ಸಂದೇಹಿಸಿದ್ದಾದರೆ ನಾವು ಅದಕ್ಕೆ ಬೇರೆ ಶಬ್ದ ಕೊಡ್ತೀವಿ. ಏನು ಶಬ್ದ ಕೊಡ್ತೀವಿ? ಆನೆ ಹೇಗಿದೆ ಹಾಗೆ ಒಳಪ್ರವೇಶ ಆಗಿಲ್ಲ, ಮಧ್ಯದಲ್ಲಿ ಬೇರೆ ಶಬ್ದ ಹಾಕಿ ನೋಡಿ. ಸಂಮೃತತ್ವೇನ ಆಲೋಚನೆ ಬಂದಿದೆ, ಆದ್ದರಿಂದ ಅನೇಕಾಂತಿಕ ಅಲ್ಲ. ಸಂಮೃತತ್ವೇನ ಹೇತುನ ಇತಿ. ಹಾಗಾದ್ರೆ ಒಳಗೆ ಕನಸಿನ ಒಳಗಿರುವ ಎಲ್ಲ ಪದಾರ್ಥಗಳು ಏನದು? ಸಂವೃತೆ ಸ್ಥಾನ ಇತ್ಯ ಅಂತಹ ಸಂವೃತೆ ಸ್ಥಾನ ಇತ್ಯರ್ಥ. ಒಳಗೆ ಅಂತಹ ಸಂವೃತೆ ಸ್ಥಾನ ಇತ್ಯರ್ಥ, ಒಳಗೆ ಆಕುಂಚನಗೊಂಡಂತಹ ಸ್ಥಾನದಲ್ಲಿ ಅವು ಇವೆ. ನಿ ಅಂತಹ ಸಂವೃತೆ ದೇಹಾಂತಃ ನಾಡಿಷು ಪರ್ವತ ಹಸ್ತ್ಯಾದಿನಾಂ ಸಂಭವ ಅಸ್ತಿ. ಹೆಚ್ಚನ್ ಕೊಟ್ಟ ನೋಡಿ ವಿವರಣೆ. ದೇಹದಲ್ಲಿಯೇ ಪರ್ವತವು ಪ್ರವೇಶವಾಗಲಿಕ್ಕೆ ಸಾಧ್ಯವಲ್ಲ, ಇನ್ನು ನಾಡಿಯೊಳಗೆ ದೇಹಾಂತಃ ನಾಡಿಷು ಪರ್ವತ ಹಸ್ತ್ಯಾದೀನಾಂ ಸಂಭವ ನ ಅಸ್ತಿ. ನ ಹಿ ದೇಹೇ ಪರ್ವತ ಅಸ್ತಿ, ದೇಹದಲ್ಲಿ ಪರ್ವತ ಪ್ರವೇಶವಾಗಲಿಕ್ಕೆ ಸಾಧ್ಯವಿಲ್ಲ, ಇನ್ನು ನಾಡಿಯೊಳಗೆ ಪ್ರವೇಶ ಆಗ್ತದೆ. ಆದರೂ ಪ್ರವೇಶ ಆಗಿದೆ ಅಂದರೆ ಅದು ವಿತಥ ಅಂತಿ ಕಂತಿಗಳ ಸಂಧೆ ಸ್ವಪ್ನ ದೃಶ್ಯಾನಾಂ ಭಾವಾನಾಂ ಅಂತಃ ಸಂವೃತೆ ಸ್ಥಾನಂ ಇತ್ಯೇತತ್ ಅಸಿದ್ಧಂ. ಕನಸಿನಲ್ಲಿ ಇರುವಂತಹ ಎಲ್ಲ ಪದಾರ್ಥಗಳು, ಭಾವ ಅಂದ್ರೆ ಪದಾರ್ಥಗಳು, ಭಾವಿಸಬೇಕಾದ ಭಾವ ಶಬ್ದ ಬೇರೆ, ಅಸ್ತಿತ್ವವನ್ನು ಹೊಂದಿದ ಪದಾರ್ಥಗಳ ಭಾವ ಸಂದವೆ ಶಬ್ದ ಭಾವ ಭಾವ ಮನೆಯಲ್ಲೂ ಭಾವ ಇರುತ್ತಾರೆ ಅಲ್ಲೊಂದು ಭಾವ ಭಾವಿಸೋದೊಂದು ಭಾವ ಪದಾರ್ಥ ಒಂದು ಭಾವ ಪದಾರ್ಥ ಒಂದು ಭಾವ ಅಂದ್ರೆ ಇರುವಿಕೆ ಅಂತ ಅಭಾವದ ವಿರುದ್ಧ ಅಭಾವ ಅಂದ್ರೆ ಏನು ಇಲ್ಲ ಅಭಾವ ವಿರುದ್ಧ ಅಭಾವ ಅದು ಅಭಾವ ಬೇರೆ ಈಗ ಹೇಳ್ತಾರೆ ಸ್ವಪ್ನ ದೃಶ್ಯಾನಾಂ ಭಾವಾನ ಇವು ಇರುವಿಕೆಯ ಭಾವ ಇದೆ ಸ್ವಪ್ನದಲ್ಲಿ ನಮಗೆ ಲಭ್ಯವಿದ್ದಂತಹ ಎಲ್ಲ ಪದಾರ್ಥಗಳು ಅಂತಹ ಒಳಗೆ ಸಂವೃತ ಸ್ಥಾನ ಅವು ಆಕುಂಚನಗೊಂಡು ಅವು ಇದ್ದದ್ದರಿಂದಾಗಿ ಏನು ಅವು ಇವೆ ಅಂತ ಸಿದ್ಧ ಮಾಡಲಿಕ್ಕಾಗುತ್ತಿಲ್ಲ ಆಕುಂಚನಗೊಂಡು ಇದ್ದರಿಂದಾಗಿ ಅವು ಇವೆ ಅಂತ ಸಿದ್ಧ ಮಾಡಲಿಕ್ಕಾಗುವುದಿಲ್ಲ ನಾ ಕಲಿತ ಕಂಡೇನ್ರಿ ಸಾಕ್ಷಾತ್ ನೋಡೇನಿ ಏನ್ ನೋಡಿದ್ರಿ ನ್ಯಾಯದಿಂದ ಹಲಿ ಬಿದ್ದಿದ್ ನೋಡಿ ಕನಸ್ನಲ್ಲಿ ಸಾಕ್ಷಾತ್ ಬಿದ್ದಿದ್ದ ಸಿದ್ಧ ಮಾಡು ಸಿದ್ಧ ನೋಡ ಆಗುದಿಲ್ಲ ಯಾಕಾಗುದಿಲ್ಲ ಅದು ಸಂಪ್ರತತ್ವ ದೇವ್ರ ಕಂಡ ಅಂತ ದೇವ್ರ ಹತ್ರ ಮಾತಾಡೋಣಂತ ಬರೀತಾರೆ ಬರೀತಾರೆ ಏನು ಕಥೆಗಳನ್ನು ಬರೀತಾರೆ ಇವು ಅಂತ ಕೂತ್ಕೊಂಡು ಓದ್ತಾವೆ ಓದ್ತಾವೆ ಅದು ಏನು ಓದ್ತಾವೋ ಇದು ಮಾಡಲಿಕ್ಕೆ ನೀವು ಪೂರ್ತಿ ಮುಗಿಸ್ಬಿಡ್ರಿ ಎಂದೆಂದು ಯಾವ ಕನಸಿನ ಹಿಂದೂ ಹೋಗುವುದಿಲ್ಲ ಯಾವ ಕಥೆಗಳ ಹಿಂದೂ ಹೋಗುದಿಲ್ಲ ಕೊಡಪ್ಪ ಅದ್ರ ಅರದು ಬಿಟ್ಟಲ್ಲ ನಿಮ್ ಮುಂದೆ ಹೋದಂಗೆ ಹೋದಂಗೆ ನೀವು ನೋಡ್ತೀವಿ ಎಲ್ಲ ಅರದು ಬಿಟ್ಟಲ್ಲ ಪೂರ್ತಿ ಏನೇನು ಉಳಿಸಿದ ಇದು ಒಂದ ನೋಡ್ರಿ ಎಷ್ಟು ಚಂದ ಏನಂದ್ರೆ ಅಸಿದ್ಧಂ ಇತ್ತೇತದ ಅಸಿದ್ಧಂ ಕಿಮ ಅಸಿದ್ಧಂ ಸ್ವಪ್ನದಲ್ಲಿ ಕಂಡಿರುವ ಭಾವಗಳು ಸತ್ಯ ಎನ್ನುವುದು ಎಂದಿಗೂ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ ಯಸ್ಮಾತ್ ಕಾರಣ ಯಾಕೆ ಸಿದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಹೇಳ್ತ ನೋಡಿ ಯಸ್ಮಾತ್ ಪ್ರಾಚ್ಯೇಷು ಸುಪ್ತಃ ಉದಕ್ಷು ಸ್ವಪ್ನಾನ್ ಪಶ್ಯನ್ ಇವ ದೃಶ್ಯತೆ ಇತ್ಯೇತತ್ ಆಶಂಕ್ಯ ಆಹ ಪ್ರಾಚ್ಯೇಷು ಸುಪ್ತಃ ಪೂರ್ವದಲ್ಲಿ ಇನ್ನ ಇನ್ನ ಚಂದ ಹೇಳೋ ಪ್ರಯತ್ನ ಮಾಡಿರುತ್ತೆ ಪೂರ್ವ ದಿಕ್ಕಿಗೆ ಚಲಿಸುವ ಟ್ರೈನ್ನಲ್ಲಿ ಮಲ್ಕೊಂಡಾಗ ಪಶ್ಚಿಮ ದೇಶಕ್ಕೆ ಹೋಗಿ ಕನಸು ಪಶ್ಚಿಮ ದೇಶಕ್ಕೆ ಹೋಗಿರುವ ಕನಸು ಕಾಣ್ತೀವೋ ಇಲ್ಲ ನೀವು ಹೊಂಟದ್ದು ಆ ಕಡೆಗೆ ನೀವು ಕಂಡದ್ದೇನು ಇದು ಎಂದರೆ ಸಾಧ್ಯತೆಯೇನು ಸಾಧ್ಯ ಇಲ್ಲ ಎರಡು ವಿರುದ್ಧ ಇತ್ತು ಈ ಪೂರ್ವ ದಿಕ್ಕಿ ಬಂದ್ರೆ ಪೂರ್ವ ಕೆಲಸ ಬಿಡ್ಬೇಕು ಪೂರ್ವ ಕೆಲಸ ಬಿಡುತ್ತಾರೆ ಪಶ್ಚಿಮ ಕೆಲಸ ಬಿಡುತ್ತಾರೆ ದಕ್ಷಿಣ ಕೆಲಸ ಅದೇ ಬರ್ತಾರೆ ಅವರು ಪ್ರಾಚ್ಯೇಶು ಸುಪ್ತ ಉದಕ್ಷ ಸ್ವಪ್ನ ಪಶ್ಯನ್ ದಕ್ಷಿಣ ದೇಶದ ಕನಸುಗಳನ್ನು ಕಾಣ್ತಾನೆ ಇತ್ತೇತ ಆಶಂಕೆ ಹೀಗೆ ಒಂದಿರೋ ಸಂದೇಹಿಸಿದ್ದ ಅದರ ಉತ್ತರವನ್ನು ಕೊಡ್ತಾರೆ ಏನು ಅಂದ್ರೆ ಉತ್ತರ ಅಂದ್ರೆ ಅದೀರ್ಘತ್ವಾಚ ಕಾಲಸ್ಯ ಗತ್ವಾ ದೇಶಾನ್ನ ಪಶ್ಯತಿ ಪ್ರತಿಬುದ್ಧಶ್ಚ ವೈ ಸರ್ವ ತಸ್ಮಿನ್ ದೇಶೇನ ವಿದ್ಯತೆ ನಮದ ಪೂರ್ಣಮಿದೂರ್ಣಾಪೂರ್ಣಮುಗಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ.